अर्थात जिसको आत्मीयता है, जो आत्मा को पहचानने वाला है, उसकी रक्षा तो कौन कर सकता है? या तो आत्मा ही आत्मा का बंधु होता है, अथवा आत्मा ही आत्मा का शत्रु बनता है। और पीछे आत्मा है वो तो तब है कि जब परमात्मा है। ಶಾಂತಿ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯ ಮನೋಹರ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಿಯೋ ಕಲ ಕಲನು ಜಯದ್ದು ನಿಂತಿತು ಕಲ ಕಲನು ಜಯವು ಮೋಹನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಸತ್ಯಕಮರದ ನೀತಿಯ ಭಕ್ತಿಯಿಲ್ಲದ ಮುತ್ತರಿಲ್ಲದ ಸತ್ಯಕಮರದ ನೀತಿಯ ಭಕ್ತಿ ಪಾರುತ ಚುಕ್ಕಿಸಿದಲ್ಲುವ ಅಜಯ ಹಿಂಸೆಯ ನೀತಿಯ ಅಜಯ ಹಿಂಸೆಯ ಭೂಮಿಯ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಮೋಹನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಸತ್ಯಕಮರದ ನೀತಿಯ ಭಕ್ತಿ ಪಾರುತ ಚುಕ್ಕಿಸಿದಲ್ಲುವ ಅಜಯ ಹಿಂಸೆಯ ನೀತಿಯ ಅಜಯ ಹಿಂಸೆಯ ನೀತಿಯ ಅಜಯ ಹಿಂಸೆಯ ಭೂಮಿಯ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಜನ ಸಂಜೀವನ ಪತಿತ ಜನ ಸಂಜೀವನ ತಿರುಗುತ ಮುರಳಿಯೂದಿದ ಮೋಹನ ಭರತ ಧರಣಿಗಳೆಲ್ಲ ತಿರುಗುತ ಮುರಳಿಯೂದಿದ ಮೋಹನ ಗುರುಜನರು ನರಹರಿಗಳಾದರು ಗುರುಜನರು ನರಹರಿಗಳಾದರು ಅರಿತರೋ ತಮ್ಮಾಳ್ತನ ಐತರೋ ತಮ್ಮಾಳ್ತನ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರ್ತನ ಐತರೋತಂ ಮಾರ್ತನ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ